ಬರುವ ಶನಿವಾರ ಸೆಪ್ಟೆಂಬರ್ 17 ನಾಲ್ಕು ದಿನಗಳ ಕಾಲ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಕೃಷಿ ಮೇಳ 2022 ಈ ಕುರಿತಂತೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ ಬಸವರಾಜಪ್ಪ ಅವರೊಡನೆ ಪೂರ್ವಭಾವಿ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಶರಣ ಬಸವ ಚುಳೀನ. ಡಾಕ್ಟರ್ ಆರ್ ಬಸವರಾಜಪ್ಪ ಅವರೇ, ಕೃಷಿ ಮೇಳವನ್ನ ಸುಮಾರು ವರ್ಷಗಳ ನಂತರ ಮಾಡ್ತಾ ಇದ್ದೀರಿ, ಅಭಿನಂದನೆಗಳು. ಅದು ನಾಲ್ಕು ದಿನಗಳ ಕೃಷಿ ಮೇಳ ಒಂದು ಕೃಷಿಕರಿಗೆ ಒಂದು ಕಾಮಧೇನು ತರನೇ ಇದೆ. ತುಂಬಾ ತಾವು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ಈ ಒಂದು ಸಂದರ್ಭದೊಳಗೆ ಆರಂಭಿಕವಾಗಿ ನಮ್ಮ ರೈತ ಬಾಂಧವರಿಗೆ ಈ ಕೃಷಿ ಮೇಳದಲ್ಲಿ ಯಾವ ರೀತಿ ಭಾಗವಹಿಸಬಹುದು ಹೇಳ್ಬೋದಾ? ನಮಸ್ಕಾರ. ತಾವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಮಾಹಿತಿಯನ್ನ ತೆಗೆದುಕೊಳ್ಳೋದಕ್ಕೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ನಾವು ಕೃಷಿ ಮೇಳ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳವನ್ನು ಇದೇ ಸೆಪ್ಟೆಂಬರ್ 17-20 ತಾರೀಕುವರೆಗೆ 4 ದಿವಸಗಳ ಒಂದು ಕೃಷಿ ಮೇಳವನ್ನು ನಾವು ಆಯೋಜನೆ ಮಾಡಿದ್ವಿ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲ ರೈತ ಬಾಂಧವರಿಗೂ ಕೂಡ ಸ್ವಾಗತ ಸುಸ್ವಾಗತ ಇದೆ. ಯಾಕೆಂದ್ರೆ ಇದು ನಾ ಹೇಳಿದಂಗೆ ಇದು ಬರೀ ನಮ್ಮ ಕೃಷಿ ವಿಶ್ವವಿದ್ಯಾಲಯದ 7 ಜಿಲ್ಲೆಗಳ ವ್ಯಾಪ್ತಿಗೆ ಅಷ್ಟೇ ಇಲ್ಲ, ಇದು ರಾಜ್ಯವ್ಯಾಪಿ ಕೃಷಿ ಮೇಳ ಆಗಿದ್ದರಿಂದ ರಾಜ್ಯದ ಎಲ್ಲಾ ರೈತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಬೃಹತ್ ಕೃಷಿ ಮೇಳದಲ್ಲಿ ಭಾಗವಹಿಸಬಹುದು. ಆ ನಿಟ್ಟಿನಲ್ಲಿ ನಾನು ಎಲ್ಲ ರೈತ ಬಾಂಧವರಿಗೆ ಅತಿ ಕಳಕಳಿಯಿಂದ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಲಿಕ್ಕೆ ಪ್ರಾರ್ಥನೆಯನ್ನ ಮಾಡ್ತೇನೆ. ಡಾಕ್ಟರ್ ಬಸವರಾಜಪ್ಪ ಅವರೇ, ರೈತರ ಆದಾಯ ದ್ವಿಗುಣಗೊಳಿಸುವುದು ಈ ಒಂದು ಕೃಷಿ ಮೇಳದ ಒಂದು ಮುಖ್ಯ ಘೋಷವಾಕ್ಯ. ಖಂಡಿತವಾಗಿ ಕೂಡ ಗ್ರೀನ್ ರೆವಲ್ಯೂಷನ್ ಆದ್ಮೇಲೆ ನಮ್ಮ ಮಣ್ಣಿನ ಗುಣಮಟ್ಟ ಸಾಕಷ್ಟು ಕಳಪೆ ಮಟ್ಟದ್ದಾಗಿದೆ. ಆಮೇಲೆ ಇವತ್ತು ಆ ಮಣ್ಣಿನ ಸುಧಾರಣೆ ಆಗಬೇಕಾಗಿದೆ, ರಕ್ಷಣೆ ಆಗಬೇಕಾಗಿದೆ. ಆ ನಿಟ್ಟಿನೊಳಗೆ ಇದು ಘೋಷವಾಕ್ಯ ತುಂಬಾ ಚೆನ್ನಾಗಿದೆ. ಹೇಗೆ ಮಣ್ಣಿನ ಗುಣಮಟ್ಟ ಜಾಸ್ತಿ ಆದಾಗ ರೈತನ ಆದಾಯ ದ್ವಿಗುಣಗೊಳ್ಳಲಿಕ್ಕೆ ಸಹಾಯ ಆಗ್ತದೆ? ಇದೊಳ್ಳೆ ಪ್ರಶ್ನೆನೆ. ನಮ್ಮ ಕೃಷಿ ಮೇಳದ ಘೋಷವಾಕ್ಯ ಹೇಳಿದಂಗೆ ರೈತರ ಆದಾಯ ದ್ವಿಗುಣಗೊಳಿಸಲು ಕೃಷಿ ತಾಂತ್ರಿಕತೆಗಳು, ಇದ್ರ ಬಗ್ಗೆ ಮೊದಲು ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆಂದ್ರೆ ಬರೀ ರೈತ ಒಂದೇ ಕೃಷಿ ಚಟುವಟಿಕೆಯಿಂದ ಯಾವುದೋ ಒಂದು ಕೃಷಿ ಬೆಳೆ ಬೆಳೆದೆ ಅಥವಾ ಯಾವುದೋ ಒಂದು ತೋಟಗಾರಿಕೆ ಬೆಳೆ ಬೆಳೆದೆ ಅಂತಂದ್ರೆ ಅವನಿಗೆ ಆದಾಯ ದ್ವಿಗುಣಗೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಕೃಷಿ ಚಟುವಟಿಕೆಗಳಿಗೆ ತಮ್ಮ ಕೃಷಿ ಚಟುವಟಿಕೆ ತೋಟಗಾರಿಕೆ ಇರಬಹುದು, ಕೃಷಿ ಚಟುವಟಿಕೆ ಇರಬಹುದು, ಅದ್ರ ಜೊತೆ ಪೂರಕ ಚಟುವಟಿಕೆಗಳು ಅಂತ ಹೇಳಿದ್ರೆ ಅನೇಕ ಚಟುವಟಿಕೆಗಳು ಇದಾವೆ. ನಮ್ಮ ಜೇನು ಸಾಕಾಣಿಕೆ ಇರಬಹುದು, ಕೋಳಿ ಸಾಕಾಣಿಕೆ ಇರಬಹುದು, ಎರೆಹುಳು ಸಾಕಾಣಿಕೆ ಇರಬಹುದು, ಬೇರೆ ಬೇರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಇವೆಲ್ಲ ರೀತಿಯ ಅವರಿಗೆ ಅನುಕೂಲ ರೈತನಿಗೆ ಅನುಕೂಲ ಆಗ್ತಕ್ಕಂಥ ಯಾವ್ದು ಚಟುವಟಿಕೆಗಳಿದ್ರು ಕೂಡ ಅವನು ಒಂದು ಕೃಷಿ ಚಟುವಟಿಕೆ ಜೊತೆಗೆ 16 ಕೃಷಿ ಚಟುವಟಿಕೆಗಳನ್ನು ಇಟ್ಕೊಂಡಿದ್ದೆ ಆದ್ರೆ ಪೂರಕ ಚಟುವಟಿಕೆಗಳು ಅಂತ ಹೇಳ್ತೀವಿ. ಇಂಥ ಪೂರಕ ಕೃಷಿ ಚಟುವಟಿಕೆಗಳನ್ನು ಇಟ್ಕೊಂಡು ಅದಕ್ಕೆ ತಕ್ಕಂಗೆ ಮೌಲ್ಯವರ್ಧನೆ ಕೂಡ ಮಾಡಬೇಕಾಗ್ತದೆ. ಮತ್ತು ಮಾರುಕಟ್ಟೆ ಈ ರೀತಿಯಾಗಿ ಅನೇಕ ಚಟುವಟಿಕೆಗಳನ್ನು ಇಟ್ಕೊಂಡಾಗ ಮಾತ್ರ ಅವನು 1 ರೂಪಾಯಿಗೆ ಮಾಡಿರ್ತಕ್ಕಂಥ ಪ್ರತಿ ರೂಪಾಯಿ ಖರ್ಚಿಗೆ ಹೆಚ್ಚಿನ ನಿವ್ವಳ ಲಾಭವನ್ನು ಪಡ್ಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ರೈತರು ಕೆಲಸವನ್ನು ಮಾಡಬೇಕಾಗುತ್ತೆ, ತಮ್ಮ ಕೃಷಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ. ಆಮೇಲೆ ಈಗ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇದು ರೀಸೈಕ್ಲಿಂಗ್ ಅಂತ ಹೇಳ್ತೀವಿ. ನಾವು ಯಾವುದೇ ಒಂದು ಕೃಷಿ ಚಟುವಟಿಕೆ ಮಾಡಿದ್ವಿ, ಯಾವುದೇ ಒಂದು ಪೂರಕ ಚಟುವಟಿಕೆ ಕೋಳಿ ಸಾಕಾಣಿಕೆ ಮಾಡಿದ್ವಿ ಅಥವಾ ಕುರಿ ಸಾಕಾಣಿಕೆ ಮಾಡಿದ್ವಿ ಅಥವಾ ಮೀನು ಸಾಕಾಣಿಕೆ ಮಾಡಿದ್ವಿ, ಆಮೇಲೆ ಎರೆಹುಳ ಗೊಬ್ಬರ ತಯಾರು ಮಾಡಿದ್ವಿ ಅಂದ್ರೆ ಇವು ಆಟೋಮೆಟಿಕ್ ಆಗಿ ಕೃಷಿ ಚಟುವಟಿಕೆಯ ಮೂಲ ಉತ್ಪಾದನೆಗೆ ಹೋಗ್ತಾವ. ಯಾಕೆಂದ್ರೆ ಪೋಷಕಾಂಶ ರೂಪದಲ್ಲಿ ಗೊಬ್ಬರ ರೂಪದಲ್ಲಿ ಹೋಗೋದ್ರಿಂದ ನಾವಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಅಲ್ಲಿ ಕಡಿಮೆ ಆಗಲಿಕ್ಕೆ ಅವಕಾಶ ತುಂಬಾ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ರೈತರು ಪೂರಕ ಚಟುವಟಿಕೆಗಳಿಗೆ ಹೆಚ್ಚು ಒತ್ತು ಕೊಡೋದ್ರ ಮೂಲಕವಾಗಿ ಪೂರಕ ಚಟುವಟಿಕೆಗಳಿಂದ ಬರ್ತಕ್ಕಂಥ ಸಾವಯವ ವಸ್ತುಗಳು ಅವನ್ನ ಬಳಸೋದ್ರಿಂದ ಮಣ್ಣಿಗೆ ಹಾಕೋದಿರ್ಬೋದು ಅಥವಾ ಬೆಳೆ ಪರಿವರ್ತನೆ ಅಂತ ಹೇಳ್ತೀವಿ, ಬೆಳೆ ಕಾಲುಗೈ ಪದ್ಧತಿ ಅಂತ ಹೇಳ್ತೀವಿ, ಬೆಳೆಯನ್ನ ಬದಲಾವಣೆ ಮಾಡತಕ್ಕಂಥದ್ದು ಹಂಗಾಮಿಗೆ, ಪ್ರತಿ ಹಂಗಾಮಿಗೆ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಆಮೇಲೆ ಎಣ್ಣೆಕಾಳು ಬೆಳೆಗಳು, ಈ ರೀತಿಯಾಗಿ ಬೇರೆ ಬೇರೆ ಬದಲಾವಣೆ ರೀತಿಯಲ್ಲಿ ಬೆಳೆಯದಿಂದಲೂ ಕೂಡ ಮಣ್ಣಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಮಣ್ಣಿನ ಭೌತಿಕ ಗುಣಧರ್ಮ ಇರಬಹುದು, ರಾಸಾಯನಿಕ ಇರಬಹುದು, ಜೈವಿಕ ಗುಣಧರ್ಮ ಇರಬಹುದು, ಈ ರೀತಿಯಾಗಿ 3 ರೀತಿಯ ಇರತಕ್ಕಂಥ ಗುಣಧರ್ಮಗಳನ್ನು ಕಾಪಾಡಲಿಕ್ಕೆ ಈ ಸಾವಯವ ಗೊಬ್ಬರಗಳನ್ನ ಬಳಸೋದ್ರಿಂದ ಸಾಧ್ಯ ಆಗ್ತದೆ. ಅದೇ ರಾಸಾಯನಿಕ ಕೃಷಿಯಿಂದ ಸಾಧ್ಯ ಆಗೋದಿಲ್ಲ. ಯಾಕೆ ನಾವು ಹೇಳಿದಂಗೆ ಏನೋ ಹಸಿರು ಕ್ರಾಂತಿ ಅಂತೇಳಿ 1960 ಇಲ್ಲಿವರೆಗೆ ನಾವು ವಿಚಾರ ಮಾಡಿದಾಗ ಮಣ್ಣಿನ ಒಂದು ಏನು ಫಲವತ್ತತೆ ಕುಂದಿದೆ. ನಾ ಹೇಳಿದಂಗೆ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳಲ್ಲಿ ತುಂಬಾ ಕುಂಠಿತ ಆಗಿದೆ. ಯಾಕೆಂದ್ರೆ ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ, ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಬಳಸಲಿಕ್ಕೆ ಅವಕಾಶ ಇಲ್ಲ, ಪೂರಕ ಕೃಷಿಗಳನ್ನು ಮಾಡದೇ ಇಲ್ಲ. ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಾವಯವ ಗೊಬ್ಬರಗಳನ್ನು ಹಾಕಲಿಕ್ಕೆ ಆಗ್ತದೆ, ಮಣ್ಣಿನ ಗುಣಧರ್ಮಗಳನ್ನು ಕಾಪಾಡಲಿಕ್ಕೆ ಆಗ್ತದೆ. ಹಾಗಾಗಿ ಈ ಪೂರಕ ಚಟುವಟಿಕೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಕೊಂಡಾಗ ಮಾತ್ರ ನಾವು ಸಾವಯವ ಕೃಷಿಗಳನ್ನು, ಸಾವಯವ ವಸ್ತುಗಳನ್ನು ಬಳಸೋದ್ರ ಮೂಲಕವಾಗಿ ನಾವು ಮಣ್ಣಿಗೆ ಹಾಕೋದ್ರಿಂದ ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲಿಕ್ಕೆ ಚೆನ್ನಾಗಾಗ್ತದೆ ಅಂತೇಳಿ ನಾ ಹೇಳ್ಬೋದು. ಡಾಕ್ಟರ್ ಬಸವರಾಜಪ್ಪ ಅವರೇ, ಬರುವ ಶನಿವಾರದಿಂದ 17-20 ಸೆಪ್ಟೆಂಬರ್ 2022 ನಡೀತಾ ಇದೆ. ಸಾಕಷ್ಟು ಜನ ರೈತ ಬಾಂಧವರು ಬರುವ ನಿರೀಕ್ಷೆ ಇದೆ. ಆ ನಿಟ್ಟಿನೊಳಗೆ ಈ ಕೃಷಿ ಮೇಳದೊಳಗೆ ಈ ವಸ್ತು ಪ್ರದರ್ಶನ ಪ್ರಾತ್ಯಕ್ಷಿಕಗಳಾಗಲಿ ಮತ್ತು ಅದರಲ್ಲಿ ಕಣ್ಣಿ ಕಾಣೋದನ್ನ ರೈತ ನಂಬ್ತಾನೆ. ಹೀಗಾಗಿ ಆ ಒಂದು ಕೃಷಿ ವಸ್ತು ಪ್ರದರ್ಶನಗಳ ಬಗ್ಗೆ ಯಾವ ರೀತಿ ಒತ್ತು ನೀಡಲಾಗ್ತಾ ಇದೆ? ಪೂರಕ ಕೃಷಿ ಮತ್ತು ಮೌಲ್ಯವರ್ಧನೆ ಅಂತೇಳಿ ಈಗ ಕೃಷಿ ಚಟುವಟಿಕೆ ಜೊತೆಗೆ ಅನೇಕ ನಾ ಹೇಳಿದಂಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ರೈತರ ಒಂದು ಮಳಿಗೆಗಳನ್ನೇ ನಾವು ಹಾಕಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ ಮತ್ತು ಅದರ ಮೌಲ್ಯವರ್ಧನೆಯನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದೇ ರೀತಿಯಾಗಿ ಎರಡನೇದು ಅಂತ ಹೇಳಿದ್ರೆ ನೈಸರ್ಗಿಕ ಮತ್ತು ಸಾವಯವ ಕೃಷಿ ಬಗ್ಗೆ ಮಾಡಿರ್ತಕ್ಕಂಥ ರೈತರ ನೈಸರ್ಗಿಕ ಮತ್ತು ಸಾವಯವ ಕೃಷಿ ಮಾಡಿರ್ತಕ್ಕಂಥ ರೈತರ ಮಳಿಗೆಗಳನ್ನು ನಾವು ಇಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಯಾಕೆಂದ್ರೆ ಅದೇ ರೈತರು ತಮ್ಮ ಒಂದು ಮೂಲದಲ್ಲಿ ಮಾಡಿರ್ತಕ್ಕಂಥ ಚಟುವಟಿಕೆಗಳನ್ನು ಇಲ್ಲಿ ನಮ್ಮಲ್ಲಿ ಸಾಧನ ಪ್ರಸರ ಮೂಲಕವಾಗಿ ರೈತ ಅವನು ನೋಡ್ತಾನೆ ಯಾವ ರೀತಿ ಆಗಿರ್ತಕ್ಕಂಥ ನೈಸರ್ಗಿಕ ಕೃಷಿಯನ್ನು ಮಾಡಿದ್ದಾರೆ, ಸಾವಯವ ಕೃಷಿಯನ್ನು ಮಾಡಿದ್ದಾನೆ, ನಾನ್ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಮಾನಸಿಕ ಒಂದು ಸ್ಥಿರತೆ ಅಥವಾ ಮಾನಸಿಕವಾಗಿ ಅವನಿಗೆ ಬರಲಿ ಎಂಬ ದೃಷ್ಟಿಯಿಂದ ಎರಡನೇ ರೀತಿಯ ಪ್ರಮುಖ ಆಕರ್ಷಣೆಯನ್ನು ಮಾಡಿದ್ವಿ. ಇನ್ನೊಂದು ಆದಾಯ ದ್ವಿಗುಣಗೊಳಿಸುವ ರೈತರ ವಿಶೇಷ ತಾಂತ್ರಿಕತೆಗಳು ಅಂದ್ರೆ ರೈತ ತನ್ನ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಕೃಷಿ ಚಟುವಟಿಕೆಗಳ ಜೊತೆಗೆ ಬೇರೆ ಚಟುವಟಿಕೆಗಳನ್ನ ಪೂರಕ ಚಟುವಟಿಕೆಗಳನ್ನು ಯಾವನ್ನು ಮಾಡಿಕೊಂಡಿದ್ದಾನೆ ಅವನ ಒಂದು ಆದಾಯ ಯಾವ ರೀತಿ ದ್ವಿಗುಣಗೊಂಡಿದೆ, ಜಾಸ್ತಿ ಆದಾಯವನ್ನು ಹೆಚ್ಚು ಮಾಡಿರ್ತಕ್ಕಂಥ ರೈತರ ಮಳಿಗೆಗಳನ್ನೇ ಒಂದ್ ಕಡೆ ಇರೋದ್ರಿಂದ ಈ ರೀತಿ ಮೂರು ರೀತಿಯಾಗಿರ್ತಕ್ಕಂಥ ಮಳಿಗೆಗಳನ್ನ ನಾವು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಅದು ರೈತರಿಂದ ರೈತರಿಗೋಸ್ಕರ ಈ ಕಾರ್ಯಕ್ರಮಗಳು ಅಥವಾ ಈ ಒಂದು ಮಳಿಗೆಗಳಿದಾವೆ. ಈಗ ನಾವು ಮಾಡಿದ್ದು ಅಲ್ಲ, ನಾವು ಮಾಡಿದ್ರ ಜೊತೆಗೆ ರೈತರ ಒಂದು ಚಟುವಟಿಕೆಗಳನ್ನು ಇಲ್ಲಿ ಇಡಲಿಕ್ಕೆ ಪ್ರಮುಖ ಆಕರ್ಷಣೆ ರೂಪದಲ್ಲಿ ನಾವು ಇಟ್ಟಿದ್ದೀವಿ. ಡಾಕ್ಟರ್ ಆರ್ ಬಸವರಾಜಪ್ಪ ಅವರೇ, ಈಗ ತಾವು ಹೇಳ್ತಾ ಇದ್ರೆ ಅಂದ್ರೆ ಮಣ್ಣಿನ ಗುಣಮಟ್ಟ ಹಾಳಾಗಿದ್ದರಿಂದ ಇವತ್ತು ರಾಸಾಯನಿಕಗಳ ಒಂದು ಉಪಯೋಗ ಜಾಸ್ತಿ ಆಗಿದೆ, ಯೂರಿಯಾ ಜಾಸ್ತಿ ಆಗಿದೆ. ಉದಾಹರಣೆಗೆ ಪಂಜಾಬ್ನ ಗೋಧಿ, ಆಮೇಲೆ ಈ ಗಂಗಾವತಿಯ ಅಕ್ಕಿ ಎಷ್ಟೋ ಕಡೆ ರಫ್ತಾಗಿ ಹೋಗಿದ್ದು ವಾಪಸ್ ಬಂದಿದೆ. ಅಂದ್ರೆ ಅಲ್ಲಿ ಒಂದು ಹಾನಿಕಾರಕ ಅಂಶಗಳಿದೆ, ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿದೆ ಅಂತೇಳಿ. ಅಂದ್ರೆ ಈಗ ನಿಧಾನವಾಗಿ ನಮ್ಮ ರೈತ ವಾಪಸ್ ಈ ಸಾವಯವ ಕೃಷಿಯತ್ತ ಜೈವಿಕ ಕೃಷಿಯತ್ತ ಬರಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಒತ್ತು ನೀಡಲಾಗ್ತಾ ಇದೆ. ಮುಖ್ಯವಾಗಿ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚು ಒಂದು ಒತ್ತು ಈ ಕೃಷಿ ಮೇಳದಲ್ಲಿ ನೀಡಲಾಗ್ತಾ ಇದೆ. ಆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಮಾಡ್ಕೊಡ್ಬೋದಾ? ಸಿರಿಧಾನ್ಯಗಳು ಯಾಕೆ ಮೊದ್ಲು ಬಳಸರೇ ಇರಲಿಲ್ಲ, ಈಗ ಸಿರಿಧಾನ್ಯಗಳು. ಯಾಕಂದ್ರೆ ಸಿರಿಧಾನ್ಯ ಅಂತಂದ್ರೆ ಈಗ ಬೇರೆ ನಾವು ಭತ್ತ, ಗೋಧಿ ಅಥವಾ ಗೋವಿನ ಜೋಳ ಇಂಥವೆಲ್ಲ ಮುಖ್ಯ ಆಹಾರ ಬೆಳೆಗಳು ಹೋಲಿಕೆ ಮಾಡಿದಾಗ ಈ ಸಿರಿಧಾನ್ಯಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳು ಆ ಒಂದು ಬೆಳೆಗಳಿಗೆ ಸರಿಸಮಾನವಾಗಿ ಇರೋದ್ರಿಂದ, ಇನ್ನು ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲೇ ಇರೋದ್ರಿಂದ ಇವಕ್ಕೆ ಇವನ್ನ ತಿಂದ್ರೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಇವಕ್ಕೆ ಸಿರಿಧಾನ್ಯ ಅಥವಾ ಆರೋಗ್ಯದಲ್ಲಿ ಸಿರಿಯನ್ನ ಅಥವಾ ಆರೋಗ್ಯದ ಒಳ್ಳೆ ಬೆಳವಣಿಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇತ್ತಿತ್ತಲಾಗಿ ಸಿರಿಧಾನ್ಯಗಳು ಅಂತ ಕರಿತೀವಿ. ಇವನ್ನ ಮೊದಲು ಇವನ್ನ ಕೋರ್ಸ್ ಸೀರಿಯಲ್ಸ್ ಅಥವಾ ಒರಟು ಧಾನ್ಯಗಳು ಅಂತ ಕರಿತಿದ್ರು. ಇವನ್ ಬಳಸರು ಕೂಡ ಬಹಳ ಕಡಿಮೆ ಇದ್ರು. ಅವನಿಗೆ ಒಂದು ಬಳಸರು ಕೂಡ ಅವನು ಯಾವನ ರೈತ ಬಳಸ್ತಾನೆ ಅಥವಾ ಬಡವ ಬಳಸ್ತಾನೆ ಅನ್ನಂಗಿತ್ತು ಹಿಂದಿನ ಕಾಲದಲ್ಲಿ. ಸುಮಾರು ಒಂದು 25-30-40 ವರ್ಷದಿಂದ ರಾಗಿ ನವಣೆ ಅಥವಾ ಸಾವಿ ತಿಂತಾನೆ ಅಂತಂದ್ರೆ ಒಬ್ಬ ಬಡವ ತಿಂತಿದ್ದ. ಇವತ್ತಿನ ಕಾಲದಲ್ಲಿ ಬಡವ ಬಿಳಿ ಅಕ್ಕಿ ಅಥವಾ ಗೋಧಿಯನ್ನು ತಿನ್ನೋದ ಲೆಕ್ಕ ಆಗಿದೆ. ಸಾಹುಕಾರ ಅಥವಾ ಹಣವಂತರು ಇದನ್ನ ಸಿರಿಧಾನ್ಯಗಳ ತಿನ್ನೋ ಅವಕಾಶ ಇದೆ. ಯಾಕಂದ್ರೆ ಇಲ್ಲಿ ಇವನ್ನ ತಿನ್ನೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ, ಬಿಪಿ ಇರ್ಬೋದು, ಶುಗರ್ ಇರ್ಬೋದು, ಇಂಥ ಕಾರ್ಯಕ್ರಮ ಇವನ್ ಕ್ಯಾನ್ಸರ್ ಅಂತ ಕಾಯಿಲೆಗಳು ಮಾರಕ ಕಾಯಿಲೆಗಳು ಕೂಡ ಇದು ಮದ್ದಿದೆ ಅಂತೇಳಿ ಇತ್ತಿತ್ತಲಾಗಿ ವೈದ್ಯಕೀಯ ಇದರಿಂದ ಕಂಡು ಬಂದಿದೆ. ಆ ನಿಟ್ಟಿನಲ್ಲಿ ಸಿರಿಧಾನ್ಯಗಳ ಬಳಕೆ ಕೂಡ ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಇರಬಹುದು ಮತ್ತು ಅವುಗಳ ಮೌಲ್ಯವರ್ಧನೆ ಇರಬಹುದು ಮತ್ತು ಮಾರುಕಟ್ಟೆ ಇದು ಕೂಡ ಜಾಸ್ತಿ ಆಗ್ತದೆ. ಈಗ ಸಾಮಾನ್ಯವಾಗಿ ಈ ಖಾಸಗಿ ಕಂಪನಿಗಳು ಕೂಡ ಅಥವಾ ಖಾಸಗಿಯವರು ಕೂಡ ಇದನ್ನ ರಾಗಿ ಅಥವಾ ನವಣೆ, ಸಾವಿ, ಊದ್ಲು, ಹಾರ್ಕ, ಬರಗು ಇವೆಲ್ಲ ಏನಿದೆಲ್ಲ ಇವನ್ನ ಮೌಲ್ಯವರ್ಧನೆ ಮಾಡೋದ್ ಮೂಲಕವಾಗಿ ಅವನ್ನ ಅಕ್ಕಿಯನ್ನ ಪ್ಯಾಕೆಟ್ ಮಾಡೋದ್ ಮೂಲಕವಾಗಿ ಸಾದಾ ರಾಗಿ ಅಥವಾ ನವಣೆ ಇವನ್ನ ನಾವು ಮಾರಿದ್ರೆ ಅದು 25-30 ರೂಪಾಯಿ ಕೆಜಿ ಸಿಕ್ಕಿದ್ರೆ ಇದನ್ನೇ ಮೌಲ್ಯವರ್ಧನೆ ರೂಪದಲ್ಲಿ ಅಕ್ಕಿ ರೂಪದಲ್ಲಿ ಅಥವಾ ರವೆ ರೂಪದಲ್ಲಿ ಮಾಡಿದ್ರೆ 100 ರೂಪಾಯಿ, 110 ರೂಪಾಯಿ, 120 ರೂಪಾಯಿ ಧಾರಣೆ ಇದೆ. ಈ ರೀತಿಯಾಗಿ ಆ ರೈತನ ಒಂದು ಆದಾಯ ಜಾಸ್ತಿ ಆಗಲಿಕ್ಕೆ ಅನುಕೂಲ ಆಗ್ತದೆ. ಹಂಗಾಗಿ ಈಗ ಸಿರಿಧಾನ್ಯಗಳ ಒಂದು ಉಪಯೋಗನೂ ಕೂಡ ಜಾಸ್ತಿ ಆಗ್ತದೆ, ಅದರ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆನೂ ಕೂಡ ಇತ್ತಿತ್ತಲಾಗಿ ಜಾಸ್ತಿ ಆಗೋದ್ರಿಂದ ಜನಗಳ ಒಂದು ಆರೋಗ್ಯನೂ ಕೂಡ ಇದರಿಂದ ಸುಧಾರಿಸಿದೆ ಅಂತ ಹೇಳಬಹುದು. ಈಗ ರೈತರ ಆದಾಯ ದ್ವಿಗುಣಗೊಳ್ಳೋ ನಿಟ್ಟಿನೊಳಗೆ ಅವರ ಒಂದು ಖರ್ಚು ಕಡಿಮೆ ಆಗಬೇಕಾಗ್ತದೆ ಮತ್ತು ತಾಂತ್ರಿಕತೆಯಲ್ಲಿ ಉತ್ತಮ ಗುಣಮಟ್ಟ ಇರಬೇಕಾಗ್ತದೆ. ಈಗ ಹೊಸ ಹೊಸ ಕೃಷಿ ಯಂತ್ರೋಪಕರಣಗಳು ಬಂದಿದೆ, ಆಮೇಲೆ ಸಾವಯವ ಕೃಷಿಗೆ ಒತ್ತು ನೀಡಲಾಗ್ತದೆ, ಸಮಗ್ರ ಕೃಷಿ ಬಗ್ಗೆ ಹೆಚ್ಚು ಮಾಹಿತಿ ನೀಡಲಾಗ್ತಾ ಇದೆ, ಹಾಗೆ ಜೈವಿಕ ಗೊಬ್ಬರಗಳು ಮತ್ತು ಸೂಕ್ಷ್ಮ ಅತಿ ಸೂಕ್ಷ್ಮ ಜೀವಿಗಳ ಒಂದು ಉಪಯೋಗ ಮಣ್ಣಿನ ಗುಣಮಟ್ಟ ಹೆಚ್ಚು ಮಾಡಲಿಕ್ಕೆ, ಈ ತರ ಏನು ಖರ್ಚು ಕಡಿಮೆ ಮಾಡುವುದರಿಂದ ಸಾವಯವ ಕೃಷಿ ಬಂದು ಮಾರುಕಟ್ಟೆ ಕೂಡ ಒಳ್ಳೆದು ಸಿಗಬೇಕು ಅಂದಾಗ ರೈತರ ಆದಾಯ ಖಂಡಿತವಾಗಿ ದ್ವಿಗುಣ ಆಗ್ತದೆ. ಆ ನಿಟ್ಟಿನೊಳಗೆ ಖರ್ಚಿನ ಬಗ್ಗೆ ಮತ್ತು ಮಾರುಕಟ್ಟೆಯ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಯಾಕೆಂದ್ರೆ ಈಗ ನಾವು ಖರ್ಚನ್ನು ಕೃಷಿಯಲ್ಲಿ ಕಡಿಮೆ ಮಾಡಬೇಕು, ಮಣ್ಣಿನ ಆರೋಗ್ಯವನ್ನ ವೃದ್ಧಿ ಮಾಡಬೇಕು, ಆ ಮಣ್ಣಿನ ಆರೋಗ್ಯದಲ್ಲಿ ಶ್ರೇಷ್ಠತೆಯನ್ನು ಕಾಣಬೇಕು ಅಂತ ಹೇಳಿದ್ರೆ ನಾವು ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರಗಳನ್ನು ಬಳಸಬೇಕಾಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರ ಮೂಲಕವಾಗಿ, ಅದರಲ್ಲೂ ಜೈವಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನು ಬಳಸೋದ್ರ ಮೂಲಕವಾಗಿ ಮಾಡಿದ್ದೇ ಆದ್ರೆ ನಮಗೆ ಖರ್ಚು ಕಡಿಮೆ ಆಗ್ತದೆ. ಕೃತಕವಾಗಿ ತಯಾರಾಗ್ತಕ್ಕ ಬರತಕ್ಕಂತ ಕೀಟನಾಶಕಗಳು ಏನ್ ಕಾರ್ಖಾನೆಗಳಿಂದ ಬರ್ತವೆ ಅವನ್ನ ನಾವು ಬಳಸೋದಕ್ಕಿಂತಲೂ ಕೂಡ ಜೈವಿಕವಾಗಿ ಕೀಟನಾಶಕಗಳನ್ನ ನಾವೇ ನಮ್ಮಲ್ಲೇ ತಯಾರು ಮಾಡಿಕೊಳ್ಳೋ ಮೂಲಕವಾಗಿ ಸಿಂಪರಣೆ ಮಾಡೋದಿರಬಹುದು, ಆಮೇಲೆ ಪೌಷ್ಟಿಕ ಸಮಗ್ರ ಬೆಳೆ ಮತ್ತು ಪೋಷಕಾಂಶ ನಿರ್ವಹಣೆ ಮಾಡೋದ್ರ ಮೂಲಕವಾಗಿ ಪೀಡೆಗಳ ನಿರ್ವಹಣೆ ಮಾಡೋದ್ರ ಮೂಲಕವಾಗಿ ಅದೇ ರೀತಿಯಾಗಿ ಇತ್ತಿತ್ತಲಾಗಿ ಕೆಲಸ ಮಾಡತಕ್ಕಂತ ಆಳುಗಳು ಸಿಗಂಗಿಲ್ಲ ಈಗೆಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ಸುಧಾರಿತ ಕೃಷಿ ಯಂತ್ರೋಪಕರಣ ಒಂದು ಬಳಕೆಯಾಗಿರಬಹುದು ಅಥವಾ ಕಿಸಾನ್ ಡ್ರೋನ್ ಬಳಕೆ ಮೂಲಕನೂ ಕೂಡ ಇತ್ತಿತ್ತಲಾಗಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕೃಷಿಯನ್ನ ಮಾಡಲಿಕ್ಕೆ, ಆಮೇಲೆ ರೈತರ ಒಂದು ಆದಾಯವನ್ನ, ಯಾಕೆಂದ್ರೆ ಕೃಷಿ ಕಾರ್ಮಿಕರ ಪ್ರಮಾಣ ಕಡಿಮೆ ಆದ್ರಿಂದ ಈಗ ಸುಧಾರಿತ ಕೃಷಿ ಯಂತ್ರೋಪಕರಣ ಬಳಕೆ ಜಾಸ್ತಿ ಆಗಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವುಗಳ ಬಳಕೆಯನ್ನು ಕೂಡ ಈಗ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಕೃಷಿ ತಜ್ಞರೊಂದಿಗೆ ಸಮಾಲೋಚನೆಯನ್ನು ಕೂಡ ಮಾಡೋದ್ರ ಮೂಲಕವಾಗಿ ರೈತರು ಒಂದು ಉಪಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಹುದು. ಡಾಕ್ಟರ್ ಆರ್ ಬಸವರಾಜಪ್ಪ ಅವರೇ, ಬಹಳ ಸಂತೋಷ. ಕೃಷಿ ಮೇಳ 2022 ಮಾನ್ಯ ಮುಖ್ಯಮಂತ್ರಿಗಳು 18 ತಾರೀಕು ಉದ್ಘಾಟನೆ ಮಾಡುವ ಕಾರ್ಯಕ್ರಮ ಇದೆ. ಒಟ್ಟಾರೆ ಸಂಕ್ಷಿಪ್ತವಾಗಿ 17-20 ಏನು ಕಾರ್ಯಕ್ರಮ ಇದೆ ಅಲ್ಲ, ನಮ್ಮ ರೈತ ಬಾಂಧವರಿಗೆ ಬಹಳ ಪ್ರಮುಖವಾಗಿ ಏನೇನು ಈ ಪ್ರದರ್ಶನಗಳನ್ನು ನೋಡಬೇಕು, ಮತ್ತೆ ವಿವರ ಸಾಕಷ್ಟು ವಿಚಾರಗೋಷ್ಠಿಗಳು ಎಲ್ಲ ಇದೆ, ಅಂದ್ರೆ 17-20 ಏನಾಗ್ತಾ ಇದೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಮಾಡಿಕೊಡ್ಬೋದಾ ನಮ್ಮ ರೈತ ಬಾಂಧವರಿಗೆ? ಈಗ 17-20 ಕೂಡ ನಮ್ಮಲ್ಲಿ ಈಗೇನು 4 ದಿವಸ ಕಾರ್ಯಕ್ರಮ ಇದೆ, ಆಯಾ ದಿವಸಕ್ಕೆ ತಕ್ಕ ಹಾಗೆ ನಾವು ಮೊದಲನೇ ದಿವಸ ಸುಮಾರು ಮುಂಜಾನೆ 10:30 ಫಲಪುಷ್ಪ ಮತ್ತು ಗೆಡ್ಡೆ ಗೆಣಸು ವಿಸ್ಮಯಕಾರಿ ಕೀಟ ಪ್ರಪಂಚದ ಪ್ರದರ್ಶನ ಉದ್ಘಾಟನೆ ಪ್ರದರ್ಶನದ ಇದರ ಉದ್ಘಾಟನೆ 11:30 ಬೀಜ ಮೇಳದ ಉದ್ಘಾಟನೆ ಇದೆ. ಇದನ್ನ ಮಾನ್ಯ ಜಿ ಶಿವನಗೌಡರು ಆಡಳಿತ ಮಂಡಳಿ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು ಇವರಿಂದ ಉದ್ಘಾಟನೆಗೊಳ್ಳಲಿದೆ. ಅದೇ ರೀತಿಯಾಗಿ ಬೇರೆ ಕಾರ್ಯಕ್ರಮಗಳು ಅವತ್ತು 3 ರೈತರಿಂದ ರೈತರಿಗೆ ಕಾರ್ಯಕ್ರಮ, ಅನ್ವೇಷಣ ರೈತರ ಅನುಭವ ಹಂಚಿಕೆ ಕಾರ್ಯಕ್ರಮ ಅಂತೇಳಿ ಆಯೋಜನೆ ಮಾಡಲಾಗಿದೆ. ಅದೇ ರೀತಿಯಾಗಿ 2 11:30 ಕೃಷಿ ಮೇಳ ವೇದಿಕೆಯಲ್ಲಿ ಕೃಷಿ ಮೇಳವನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಕೃಷಿ ಮಂತ್ರಿಗಳು ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಹ ಕುಲಾಧಿಪತಿಗಳಾದ ಸನ್ಮಾನ್ಯ ಶ್ರೀ ಬಿಸಿ ಪಾಟೀಲ್ ರವರು ಕೃಷಿ ಪ್ರಕಟಣೆಗಳ ಬಿಡುಗಡೆ ಮಾಡುವ ಕಾರ್ಯಕ್ರಮ ಇದೆ. ಶ್ರೀ ಪ್ರಹ್ಲಾದ್ ಜೋಶಿ ಅವರು ಸನ್ಮಾನ್ಯ ಕೇಂದ್ರ ಸಚಿವರು, ಕಲ್ಲಿದ್ದಲು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಭಾರತ ಸರ್ಕಾರ ಇವರು ಕೂಡ ಭಾಗವಹಿಸಲಿದ್ದಾರೆ. ಮತ್ತು ಮಧ್ಯಾಹ್ನ 2:30 ಕೃಷಿ ಮೇಳ ವೇದಿಕೆಯಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸಲಿ ಕುರಿತ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಕೂಡ ಇರುತ್ತೆ. ಇದೇ ಸಂದರ್ಭದಲ್ಲಿ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆ ಅಂತಕ್ಕಂತೇಳಿ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಕೂಡ ನಾವು ಮುಖ್ಯಮಂತ್ರಿ ಅವರ ಉಪಸ್ಥಿತಿಯಲ್ಲಿ ಅವರಿಗೆ ವಿತರಣೆಯನ್ನು ಮಾಡಲಿದ್ದೇವೆ. ಇನ್ನು 3 19 10 ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ವಿಚಾರಗೋಷ್ಠಿ ಕಾರ್ಯಕ್ರಮ, 11:30 ನೈಸರ್ಗಿಕ ಕೃಷಿ ವಿಚಾರಗೋಷ್ಠಿ, ಮಧ್ಯಾಹ್ನ 2:30 ರೈತರಿಂದ ರೈತರಿಗೆ ಕಾರ್ಯಕ್ರಮ ಇರ್ತದೆ. ಇನ್ನು 4:30 ಸಹಜ ಕೃಷಿ ವಿಚಾರಗೋಷ್ಠಿ ಏರ್ಪಡಿಸಲಾಗಿದೆ. ಅದೇ ರೀತಿಯಾಗಿ 4 ಕೃಷಿ ಮೇಳ ವೇದಿಕೆಯಲ್ಲಿ ಕನ್ನಡ ಕೃಷಿ ಗೋಷ್ಠಿ, ಡಾಕ್ಟರ್ ಚನ್ನವೀರ್ ಕಣಿವಿಯವರ ಕೃಷಿ ಲೇಖನ ಪ್ರಶಸ್ತಿ ಪ್ರದಾನ, 11:30 ದ್ವಿತೀಯ ಕೃಷಿ ವಿಚಾರಗೋಷ್ಠಿ, ಪ್ರಗತಿಪರ ರೈತರ ಚರ್ಚಾಗೋಷ್ಠಿ, ಮಧ್ಯಾಹ್ನ 2:30 ರೈತರಿಂದ ರೈತರಿಗೆ ಕಾರ್ಯಕ್ರಮ, ಯಶಸ್ವಿ ರೈತ ಮಹಿಳೆಯರ ಅನುಭವಗಳನ್ನು ಅಲ್ಲಿ ಅನಾವರಣಗೊಳಿಸಲಾಗುತ್ತದೆ. ತದನಂತರ ಸಂಜೆ 4 ಮುಕ್ತಾಯ ಸಮಾರಂಭ ಇರುತ್ತದೆ. ಡಾಕ್ಟರ್ ಆರ್ ಬಸವರಾಜಪ್ಪ ಅವರ, ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಾ. ತಮ್ಮ ಈ ವಿಶ್ವವಿದ್ಯಾಲಯ ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿ ಮಾಡಿದೆ. ಇತ್ತೀಚೆಗೆ ಹೊಸದಾಗಿ ತಳಿಗಳ ಅಭಿವೃದ್ಧಿ ಜೊತೆಗೆ ತಾಂತ್ರೀಕರಣದ ಜೊತೆಗೆ ಸಾಕಷ್ಟು ಹೊಸ ಹೊಸ ತಾಂತ್ರೀಕರಣಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಕೃಷಿ ತಾಂತ್ರೀಕರಣ ಅಭಿವೃದ್ಧಿ ಆದ ಖಂಡಿತವಾಗಿ ಅದು ರೈತರ ಮಟ್ಟಿಗೆ ತಲುಪಿದಾಗ ಹೊಸ ಹೊಸ ಒಂದು ವೈಜ್ಞಾನಿಕ ಸಂಗತಿಗಳನ್ನು ಅಳವಡಿಸಿಕೊಂಡು ಮತ್ತೆ ಹೊಸ ಹೊಸ ಉತ್ತಮ ತಳಿಗಳೊಂದಿಗೆ ಒಳ್ಳೆಯ ಅಭಿವೃದ್ಧಿ ಮಾಡಬಹುದು, ಉತ್ತಮ ಬೆಳೆ ಬೆಳೆಯಬಹುದು, ಹಾಗೇನೆ ಉತ್ತಮ ಮಾರುಕಟ್ಟೆಯನ್ನು ಪಡಿಬಹುದು. ರೈತನಿಗೆ ಖಂಡಿತವಾಗಿ ಕೂಡ ಡಬ್ಲಿಂಗ್ ದ ಇನ್ಕಮ್ ಇದಲ್ಲ, ಆದಾಯ ದ್ವಿಗುಣಗೊಳ್ಳಕ್ಕೆ ಒಂದು ಮಹತ್ತರ ಪಾತ್ರವನ್ನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವಹಿಸ್ತಾ ಇದೆ. ಖಂಡಿತವಾಗಿ ಆ ಬಗ್ಗೆ ಒಂದೆರಡು ಮಾಹಿತಿ, ಮತ್ತೆ ಎಷ್ಟು ಜನ ರೈತರು ಈ ಒಂದು ಕೃಷಿ ಮೇಳದಲ್ಲಿ ಸೇರಬಹುದು ಎಂದು ತಾವು ಅಂದಾಜು ಮಾಡ್ತಾ ಇದ್ದೀರಾ? ಇತ್ತೀಚೆಗೆ 2 ಬಿಡುಗಡೆ ಆಗಿರತಕ್ಕಂಥ ಸುಮಾರು 12 ತಳಿಗಳನ್ನ, ವಿವಿಧ ಬೆಳೆಯ 12 ತಳಿಗಳನ್ನ ನಾವು ಬಿಡುಗಡೆ ಮಾಡ್ತಾ ಇದ್ವಿ. ಶೇಂಗಾದಲ್ಲಿ ಸುಮಾರು 4 ತಳಿಗಳನ್ನು ಬಿಡುಗಡೆ ಮಾಡ್ತಾ ಇದ್ವಿ. ಜೋಳದಲ್ಲಿ 1, ಸೋಯಾ ಅವರೆಯಲ್ಲಿ 1, ಗೋವಿನ ಜೋಳ, ಕುಸುಬೆ, ಆಮೇಲೆ ಸಂಕರಣ ಸಜ್ಜೆ, ಈ ರೀತಿಯಾಗಿ ಒಟ್ಟು 12 ಬೆಳೆಗಳ ತಳಿಗಳನ್ನು ನಾವು ಬಿಡುಗಡೆ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಬೇರೆ ಬೇರೆ ಕೃಷಿ ತಾಂತ್ರಿಕತೆಗಳ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಕೃಷಿ ತಾಂತ್ರಿಕತೆಗಳು 59 ಕೃಷಿ ತಾಂತ್ರಿಕತೆಗಳನ್ನು ಕೂಡ ನಾವು ಬಿಡುಗಡೆ ಮಾಡ್ತಾ ಇದೀವಿ ಈ ಒಂದು ಕೃಷಿ ಮೇಳದಲ್ಲಿ. ಹಾಗಾಗಿ ಈ ಒಂದು ಕೃಷಿ ಮೇಳ ಮತ್ತು ಬೀಜೋತ್ಪಾದ ಚಟುವಟಿಕೆಗಳು ಕೂಡ ನಮ್ಮಲ್ಲಿ ನಡೀತಾ ಇವೆ. ನಮ್ಮ ಒಂದು ಕೃಷಿ ಮೇಳ ಈ ಒಂದು ಇದರಲ್ಲಿ ಈ ಒಂದು ಕೃಷಿ ಮೇಳಕ್ಕೆ 10-12 ಲಕ್ಷ ಜನ ಸ್ವಲ್ಪ ಮಳೆ ವಾತಾವರಣ ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾಡ್ತದೆ. ಇಲ್ಲ ಅಂತ ನಮ್ಮ ಲೆಕ್ಕ ಪ್ರಕಾರ ಹಿಂದಿನ ಇತಿಹಾಸ ಪ್ರಕಾರ 2016 ಅಥವಾ 2018 16 ಲಕ್ಷ ರೈತ ಬಂಧವರು ಇದಕ್ಕೆ ಸಾಕ್ಷಿಯಾದ ಉದಾಹರಣೆಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಾವೆ. ಅದನ್ನ ನಾವು ಇಟ್ಟುಕೊಂಡ್ರೆ ಈ ಸರಿ ಹಿಂದೆ 2 ವರ್ಷ ಆಯೋಜನೆ ಆಗಿರಲಿಲ್ಲ ಕೃಷಿ ಮೇಳ. ಆ ನಿಟ್ಟಿನಲ್ಲಿ ಈ ಸುಮಾರು 16-18 ಲಕ್ಷ ಜನ ರೈತರು ಇರ್ಬೋದು, ರೈತ ಮಹಿಳೆಯರು ಇರ್ಬೋದು, ಶಾಲಾ ಮಕ್ಕಳು ಇರ್ಬೋದು, ಕಾಲೇಜು ವಿದ್ಯಾರ್ಥಿಗಳು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಈ ರೀತಿಯಾಗಿ ಅನೇಕ ಸಾರ್ವಜನಿಕರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂತ ಒಂದು ಅವಕಾಶ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಬಹಳ ಸಂತೋಷ ಡಾಕ್ಟರ್ ಬಸವರಾಜ ಅವರೇ, ತಮ್ಮ ಒಂದು ಕೃಷಿ ಮೇಳ ಯಶಸ್ವಿಯಾಗಲಿ. ಬರುವ ಈ ಶನಿವಾರದಿಂದ ಆರಂಭ ಆಗಲಿರುವ ಈ ಕೃಷಿ ಮೇಳ, 4 ದಿನಗಳ ಕೃಷಿ ಮೇಳ ಅಭೂತಪೂರ್ವ ಯಶಸ್ವಿಯಾಗಲಿ ಅಂತ ಹಾರೈಸ್ತೀವಿ. ಕೊನೆಯದಾಗಿ ಒಂದೆರಡು ಮಾತು ರೈತ ಬಾಂಧವರಿಗೆ, ಹೇಗೆ ಈ ಕೃಷಿ ಮೇಳದ ಪ್ರಯೋಜನವನ್ನು ಪಡೆಯಬೇಕು, ಪ್ರಾತ್ಯಕ್ಷಿಕಗಳ ದರ್ಶನ ಮಾಡಿಕೊಳ್ಬೇಕು, ವಸ್ತು ಪ್ರದರ್ಶನಗಳನ್ನು ನೋಡಬೇಕು, ಹಾಗೆಯೇ ಈ ಒಂದು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ ಒಂದು ಬದಲಾವಣೆಯತ್ತ ಕೃಷಿ ಹೋಗ್ತಾ ಇದ್ದಲ್ಲ ಅದರ ಒಂದು ಸಂಪೂರ್ಣ ಲಾಭವನ್ನು ಪಡೆದುಕೊಂಡು ಯಶಸ್ವಿಯಾಗಿ ತಮ್ಮ ಜೀವನವನ್ನು ನಿರ್ವಹಣೆ ಮಾಡಬಹುದು, ರೈತರಿಗೆ ಒಂದೆರಡು ಮಾತುಗಳನ್ನ ಹೇಳ್ಬೋದಾ? ಆಯ್ತ್ರಿ, ಇಷ್ಟೆಲ್ಲ ಮಾಹಿತಿಯನ್ನ ಹೇಳದಂಗೆ ಈಗ ಎಲ್ಲ ರೈತರು ಕೂಡ ಅದ್ರ ಉಪಯೋಗ ಪಡ್ಕೋಬೇಕು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ನಾ ಹೇಳದಂಗೆ ನೀವು ಬನ್ನಿ, ನಿಮ್ಮ ಕುಟುಂಬದವ್ರನ್ನ ಕರೆ ತನ್ನಿ, ನಿಮ್ಮ ಸುತ್ತಮುತ್ತಲಿನ ರೈತ ಬಾಂಧವರಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು, ಈ ಮಾಹಿತಿಯನ್ನ ಮುಟ್ಟಿಸಿ ನೀವು ಬರೋದ್ರ ಮೂಲಕವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೃಷಿ ಮೇಳದಲ್ಲಿ ಭಾಗವಹಿಸುವ ಮೂಲಕವಾಗಿ ನಾವು ಇಲ್ಲಿ ಅನಾವರಣಗೊಳಿಸಿರ್ತಕ್ಕಂಥ ಏನೇನು ಕೃಷಿ ಚಟುವಟಿಕೆಗಳಿದ್ದಾವೆ ಆ ಎಲ್ಲ ಕೃಷಿ ಚಟುವಟಿಕೆಗಳನ್ನು ವೀಕ್ಷಣೆ ಮಾಡೋದ್ರ ಮೂಲಕವಾಗಿ ನಾನು ಏನ್ ಮಾಡಬಹುದು, ನನ್ನ ಒಂದು ಕೃಷಿ ಚಟುವಟಿಕೆ ಏನಿದೆ, ಮತ್ತೊಬ್ಬ ಬೇರೆ ರೈತರು ಏನ್ ಮಾಡಿದ್ದಾರೆ, ನಾನೇ ಅಕ್ಕಿಂತ ಒಂದು ಕಷ್ಟಕರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಅಳವಡಿಸಿಕೊಳ್ಳುವ ಮೂಲಕವಾಗಿ ನಾನು ಮಾಡಿರ್ತಕ್ಕಂಥ ಪ್ರತಿ ರೂಪಾಯಿಗೆ ಹೆಚ್ಚಿನ ಆದಾಯವನ್ನು ನಾನೇ ಯಾಕೆ ಪಡಿಬಾರದು ಅಂತಕ್ಕಂಥ ಒಂದು ಚಟ ನಿಮ್ಮಲ್ಲಿ ಬರಬೇಕಾಗುತ್ತೆ. ಅಂದಾಗಲೇ ನಾವು ಆದಾಯವನ್ನು ಜಾಸ್ತಿ ಮಾಡ್ಕೋಬಹುದು ಮತ್ತು ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಮನಸ್ಸಿನ ಬದಲಾವಣೆ ಮುಖ್ಯ ಬೇಕಾಗ್ತದೆ. ಮತ್ತು ಒಂದು ದೃಢ ನಿರ್ಧಾರ, ನಾನು ಮಾಡದೇ ಮಾಡ್ತೇನೆ ಅಂತಕ್ಕಂಥ ದೃಢ ನಿರ್ಧಾರ ರೈತರು ಮಾಡಿದ್ದೇ ಆದರೆ ನಿಜವಾಗ್ಲೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಪೂರಕ ಕೃಷಿಗಳನ್ನು, ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕವಾಗಿ ಹೆಚ್ಚಿನ ಆದಾಯವನ್ನು ಪಡೆಯಲಿಕ್ಕೆ ನಾನು ಸಮರ್ಥ ಇದ್ದೇನೆ, ನಾನು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ನಾನು ಹೆಚ್ಚಿನ ಆದಾಯವನ್ನು ಪಡೆಯಲಿಕ್ಕೆ ನನ್ನ ಕಡೆಯೂ ಸಾಧ್ಯ ಇದೆ, ಅವರೇ ಯಾಕೆ 1 ರೂಪಾಯಿಗೆ 2 ರೂಪಾಯಿ 8-10 ರೂಪಾಯಿ ಪಡೀತಿದ್ದಾರೆ, ನಾನೇ ಯಾಕೆ ಪಡಿಬಾರದು ಅಂತಕ್ಕಂಥ ಒಂದು ದೃಢ ನಿಶ್ಚಯ, ದೃಢ ಮನಸ್ಸು ಅವರಲ್ಲಿ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ರೈತ ಬಂದವರು ಕೂಡ ಈ ಒಂದು ಚಟುವಟಿಕೆಗಳನ್ನು ಏನು ಅನಾವರಣ ಮಾಡಿಸಿದೀವಿ ಮಾಡಿದ್ದಾರೆ ಎಲ್ಲವನ್ನು ನೋಡೋದ್ರ ಮೂಲಕವಾಗಿ ಪ್ರತ್ಯಕ್ಷಕವಾಗಿ ಪ್ರಮಾಣೀಕರಿಸಿ ಅದನ್ನು ನೀವು ನಿಮ್ಮ ಹೊಲಗಳಲ್ಲಿ ನಿಮ್ಮ ಪ್ರದೇಶಗಳಲ್ಲಿ ಇರತಕ್ಕಂಥ ಸೌಲಭ್ಯಗಳನ್ನು ಉಪಯೋಗ ಮಾಡಿಕೊಳ್ಳೋ ಮೂಲಕವಾಗಿ ಹೆಚ್ಚಿನ ಆದಾಯ ಪಡೆಯಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ಆರ್ ಬಸವರಾಜಪ್ಪ ಅವರೇ, ತಾವು ಹಿರಿಯ ಕೃಷಿ ವಿಜ್ಞಾನಿಗಳು, ಈ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಚುಕ್ಕಾಡಿಯನ್ನು ಹಿಡಿದು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದೀರಾ, ತಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿ. ಬರುವ ಕೃಷಿ ಮೇಳ ಏನಿದೆಯಲ್ಲ ತುಂಬ ಅಭೂತಪೂರ್ವವಾಗಿ ಯಶಸ್ವಿಯಾಗಲಿ. 4 ದಿನಗಳ ಕೃಷಿ ಮೇಳದಲ್ಲಿ ಸಾಕಷ್ಟು ಈ ಭಾಗದ 7 ಜಿಲ್ಲೆಗಳಿಂದ ಬಂದಂತಹ ಅಥವಾ ಕರ್ನಾಟಕ ರಾಜ್ಯದಾದ್ಯಂತ ಬಂದಿರುವಂತಹ ರೈತ ಬಾಂಧವರು ಎಲ್ಲರೂ ಇದರ ಪ್ರಯೋಜನ ಪಡೀಲಿ, ಯಶಸ್ವಿಯಾಗಿ ಕೃಷಿ ಮೇಳ ಆಗಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೂ ಬರುವ ಶನಿವಾರ ಸೆಪ್ಟೆಂಬರ್ 17 4 ದಿನಗಳ ಕಾಲ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಕೃಷಿ ಮೇಳ 2022 ಈ ಕುರಿತಂತೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ ಬಸವರಾಜಪ್ಪ ಅವರೊಡನೆ ಪೂರ್ವಭಾವಿ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿನ, ಸಂಕಲನ ಉಷಾ ಕುಲಕರ್ಣಿ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕೆಳಗರೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಲ್ಯಾಡಿ ಗ್ರಾಮದ ಶಿವಕುಮಾರ್ ಅವರು ನುವಾಲ್ಗಿಯನ್ನ 4-6 ಬೆಳೆಗಳಿಗೆ ಸಿಂಪರಣೆ ಮಾಡಿಕೊಂಡು ಪರಿಣಾಮವನ್ನ ಕಂಡಿದ್ದಾರೆ. ಅವರ ಅನುಭವ ಇಲ್ಲಿದೆ. 4 ವರ್ಷದಿಂದ ನೂವಾಲ್ಗಿ ದ್ರಾವಣನ ಬಳಸ್ತಾ ಇದ್ದೀನಿ. ಮ್ಯಾನೇಜರ್ ಆಗಿರುವಂತ ಮಧುಸೂದನ್ ಅವರು ಬಂದು ಅದರ ಬಗ್ಗೆ ಪರಿಚಯಿಸಿದ್ರು. ಸುಮಾರು ವರ್ಷಗಳಿಂದ ಜೈವಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡ್ಕೊಂಡ್ ಬರ್ತಾ ಇದೀವಿ. ಕೆಲವು ಬೆಳೆಗಳಿಗೆ ಅದರ ಅವಶ್ಯಕತೆ ಇದೆ ಅಂತ ಅನಿಸ್ತು. ರಾಗಿ ಬೆಳೆ, ಮೆಣಸು, ಇತ್ತೀಚೆಗೆ ಹತ್ತಿ ಬೆಳೆ ಸ್ಪ್ರೇ ಕೊಡ್ತಾ ಇದೀವಿ ಸರ್. ರಾಗಿಗೆ ಮೊದಲನೇ ಸಲ ಬಳಸಿದ್ರು, ಸಣ್ಣ ಪೈರು 1 ತಿಂಗಳ ನಂತರ ಬಳಕೆ ಮಾಡಿದ್ರೆ ಅದು ಚೆನ್ನಾಗಿ ಪರಿಣಾಮ ಕೊಡುತ್ತೆ ಸರ್. ಅದು 1-20 ದಿನ ಬಿಟ್ಟು 15 ದಿನ ಬಿಟ್ಟು ಗ್ಯಾಪ್ ಕೊಟ್ಬಿಟ್ಟು ಒಂದೊಂದು ಸ್ಪ್ರೇ ಕೊಟ್ಟರು ಸರ್.

ತುಡುದ ಉಣ್ಣು ಅವರ ತೊಂದರೆ ತಪ್ಪಲಿಲ್ಲ, ಜನರ ಗೋಳ ಕೇಳವರಿಲ್ಲ, ಜನರ ಗೋಳ ಕೇಳವರಿಲ್ಲ. ದುಡಿದ ಉಣ್ಣು ಅವ್ರನ್ನ ಬಡದ ಉಣ್ಣುವ ಚಲ ಬಲ್ಲಿದರೆಲ್ಲ ಬಿಡಬೇಕು ಮೊದಲ. ಕಾಲ ಎಂದೆಂದೂ ಕೆಟ್ಟಿಲ್ಲ, ಕಾಯಕ ಕೆಲಸಂತ ಹೇಳನ ಬಸವನ್ನ, ಕೆಲಸಕ್ಕ ನಮಗ ಮನಸ್ಸಿಲ್ಲ, ಕೆಲಸಕ್ಕ ನಮಗ ಮನಸ್ಸಿಲ್ಲ. ಕಷ್ಟಪಡದೆ ಈಗ ಶ್ರೇಷ್ಠವಾದ ಸುಖ ಪಡೆಯುವ ಕೆಟ್ಟ ಬುದ್ಧಿ ಬಂತಲ್ಲ. ಕಾಲ ಎಂದೆಂದೂ ಕೆಟ್ಟಿಲ್ಲ, ನಂಬಿದವರಿಗೆ ದ್ರೋಹ ಬಗೆಯುವ ನೀಚತನವ ನಾವು ಬಿಡಲಿಲ್ಲ, ನೀಚತನವ ನಾವು ಬಿಡಲಿಲ್ಲ. ಉಪಕಾರ ಮಾಡಿದರೆ ಅಪಕಾರ ಮಾಡುವ ದುರ್ಬುದ್ಧಿ ಮನದಾಗೈತಲ್ಲ. ಕಾಲ ಎಂದೆಂದೂ ಕೆಟ್ಟಿಲ್ಲ, ಸಜ್ಜನರಿಗೆ ಈಗ ಸನ್ಮಾನ ಸಿಗುವುದಿಲ್ಲ, ದುರ್ಜನರಿಗೆ ಯಾರ ಅಂಜಿಕಿಲ್ಲ, ದುರ್ಜನರಿಗೆ ಯಾರ ಅಂಜಿಕಿಲ್ಲ. ನಾಚಿಕಿ ಬಿಟ್ಟವ ನಾಡಿಗೆ ದೊಡ್ಡವ, ಹಿರಿಯರ ನುಡಿಯಿದು ಸುಳ್ಳಲ್ಲ, ಹಿರಿಯರ ನುಡಿಯಿದು ಸುಳ್ಳಲ್ಲ. ಕಾಲ ಎಂದೆಂದೂ ಕೆಟ್ಟಿಲ್ಲ, ಸತ್ಯವಂತರಿಗೆ ಸುತ್ತ ಸುತ್ತಮುತ್ತ ಸತ್ಯಕ್ಕೆ ಈಗ ಬೆಲೆ ಇಲ್ಲ, ಸತ್ಯವಂತರಿಗೆ ಕೂತ ಸುತ್ತಮುತ್ತ ಸತ್ಯಕ್ಕೆ ಈಗ ಬೆಲೆ ಇಲ್ಲ. ಕಳ್ಳ ಸುಳ್ಳರಲ್ಲಿ ನಂಬಿಗಿಡತರ ಬೆಳ್ಳಗಿದ್ದೆಲ್ಲ ಹಾಲಲ್ಲ, ಬೆಳ್ಳಗಿದ್ದೆಲ್ಲ ಹಾಲಲ್ಲ. ಕಾಲ ಎಂದೆಂದೂ ಕೆಟ್ಟಿಲ್ಲ, ಬುದ್ಧಿ ಹೇಳವರು ಕೂಡ ಗುದ್ದಾಡಕ ಬರ್ತಾರ, ಬುದ್ಧಿ ಹೇಳವರು ಕೂಡ ಗುದ್ದಾಡಕ ಬರ್ತಾರ. ಮಾನವಂತರಾಗುವ ಮನಸ್ಸಿಲ್ಲ, ಮಾನವಂತರಾಗುವ ಮನಸ್ಸಿಲ್ಲ. ಗುದ್ದಿಸಿಕೊಂಡ ಗಂಟ ಹೊರುವ ಚಲ ಬಿದ್ದ ತೀವರಿಗೆ ಬುದ್ದಿಲ್ಲ. ಕಾಲ ಎಂದೆಂದೂ ಕೆಟ್ಟಿಲ್ಲ, ಮಾತ ಕೊಟ್ಟ ಇವರು ಮರತನಿಲ್ಲ, ತರ ಮಾತಿನ ಮೈ ಮಾರತಿಲ್ಲ, ಆ ಮಾತಿನ ಮೈ ಮಾರತಿಲ್ಲ. ಮಾತಿನಿಂದ ಇವರ ಮಳ್ಳ ಮಾಡತರ ದುರ್ರ ಹಾವಳಿ ತಪ್ಪಿಲ್ಲ, ಮಾತಿನಿಂದ ಇವರ ಮಳ್ಳ ಮಾಡತರ ದುರುಳರ ಹಾವಳಿ ತಪ್ಪಿಲ್ಲ. ಕಾಲ ಎಂದೆಂದೂ ಕೆಟ್ಟಿಲ್ಲ, ಕಳ್ಳ ಸುಳ್ಳರು ಕಳ್ಳ ಸುಳ್ಳರು ಸೇರಿ ಒಳ್ಳೆಯವರಂತೆ ನಡೆಸಿ ವಂಚನೆ ಮಾಡುವುದು ಬಿಟ್ಟಿಲ್ಲ, ವಂಚನೆ ಮಾಡುವುದು ಬಿಟ್ಟಿಲ್ಲ. ಬಗಲಲ್ಲಿ ಸೂರಿ ಬಾಯಾಗ ರಾಮ ರಾಮ ಅನ್ನುವ ಹುನ್ನರ ಸರಿಯಿಲ್ಲ, ಬಗಲಲ್ಲಿ ಚೂರಿ ಬಾಯಲ್ಲಿ ರಾಮ ರಾಮ ಅನ್ನುವ ಹುನ್ನರ ಸರಿಯಿಲ್ಲ. ಕಾಲ ಎಂದೆಂದೂ ಕೆಟ್ಟಿಲ್ಲ, ಕಾಲ ಎಂದೆಂದೂ ಕೆಟ್ಟಿಲ್ಲ. ಎಸ್ ಡಿ ಉಡ್ಕೇರಿಯವರ ಲಾವಣಿ ಪದಗಳನ್ನು ಕೇಳುತ್ತಿದ್ದೀರಿ. ಹೇಳಿರಿ ತರುಣರಿ ನಾಡಿನ ಸೇವೆಗೆ ನಿಮ್ಮಯ ತನು ಮನ ಅರ್ಪಿಸಿರಿ, ಹೇಳಿರಿ ತರುಣರೆ ನಾಡಿನ ಸೇವೆಗೆ ನಿಮ್ಮಯ ತನು ಮನ ಅರ್ಪಿಸಿರಿ, ಜನ್ಮದಾತೆಗೆ ಜನ್ಮಭೂಮಿಗೆ ನಿಮ್ಮಯ ಸಿರಗಳ ಬಾಗಿಸಿರಿ, ಜನ್ಮದಾತೆಗೆ ಜನ್ಮಭೂಮಿಗೆ ನಿಮ್ಮಯ ಸಿರಗಳ ಬಾಗಿಸಿರಿ. ಹೇಳಿರಿ ತರುಣರೆ ನಾಡಿನ ಸೇವೆಗೆ ನಿಮ್ಮಯ ತನು ಮನ ಅರ್ಪಿಸಿರಿ, ನಿಮ್ಮಯ ತನು ಮನ ಅರ್ಪಿಸಿರಿ, ಜನ್ಮದಾತೆಗೆ ಜನ್ಮಭೂಮಿಗೆ ನಿಮ್ಮಯ ಸಿರಗಳ ಬಾಗಿಸಿರಿ, ನಿಮ್ಮಯ ಸಿರಗಳ ಬಾಗಿಸಿರಿ, ನಿಮ್ಮಯ ಸಿರಗಳ ಬಾಗಿಸಿರಿ. ಭಾರತ ಮಾತೆಯ ವೀರ ತರುಣರೇ ಧೀರತೆ ಇರಲಿ ಮನದಲ್ಲಿ, ಧೀರತೆ ಇರಲಿ ಮನದಲ್ಲಿ,

ಉದ್ದಿನಕಾಳು 6,607 to 7,220, ಧನಿಯಾ 10,000, ಒಣಮೆಣಸಿನಕಾಯಿ 37,699 to 42,200, ಒಣಮೆಣಸಿನಕಾಯಿ 10,200 to 23,800, ಹೆಸರುಕಾಳು 1,990 to 7,010, ನೆಲಗಡಲೆ 2,810 to 5,540, ಹುರುಳಿಕಾಳು 5,610 to 5,610, ಬಿಳಿ ಜೋಳ 1,962 to 2,327, ಈರುಳ್ಳಿ 150 to 1,300 ಇರುತ್ತೆ. ಪೂನಾ ಈರುಳ್ಳಿ 500 to 1,800, ತೆಲಗಿ ಈರುಳ್ಳಿ 250 to 1,420, ಆಲೂಗಡ್ಡೆ 18